ಸ್ಥಿತಿಪುರದ ಗೆಲ್ಲಿದವನೇ, ಮ್ಲೇಚ್ಛರ ಭೇದಿಸಿ ಹಯವೇರಿ ಮೆರೆದವನೇ, ಸಾಧಿಸಿ ತ್ರಿಪುರದ ಗೆಲ್ಲಿದವನೇ, ಮ್ಲೇಚ್ಛರ ಭೇದಿಸಿ ಹಯವೇರಿ ಮೆರೆದವನೇ, ಸಾಧಿಸಿ ಸಕಲವ ತಿಳಿದವನೇ. ಬಾಡದಾದಿ ಕೇಶವ ಭಕ್ತಿಗೊಳಿದವನೇ, ಬಾಡದಾದಿ ಕೇಶವ ಭಕ್ತಿಗೊಳಿದವನೇ, ಗೋವಿಂದ ಹರಿ ಗೋವಿಂದ, ಕೇಶವ ಕೃಷ್ಣ ಜನಾರ್ದನ, ಗೋವಿಂದ ಹರಿ ಗೋವಿಂದ, ಕೇಶವ ಕೃಷ್ಣ ಜನಾರ್ದನ, ಗೋವಿಂದ ಹರಿ ಗೋವಿಂದ.